ಕೊಂಡೇನಾ ಉಡುಪಿಯ ಕೃಷ್ಣರಾಯನ್ನ ಕಂಡೇನಾ ಉಡುಪಿಯ ಕೃಷ್ಣರಾಯನ್ನ ಕಂಡೇನಾ ಉಡುಪಿಯ ಕೃಷ್ಣರಾಯನ್ನ ಕೃಷ್ಣರಾಯನ್ನ ಕಂಡೇ ನಾ ಉಡುಪಿಯ ಕೃಷ್ಣರಾಯನ್ನ ಕಂಡೇ ನಾ ಉಡುಪಿಯ ಕೃಷ್ಣರಾಯನ್ನ ಕಂಡೇ ನಾ ಉಡುಪಿಯ ಕೃಷ್ಣರಾಯನ್ನ ಭೂಮಂಡಲದೊಳಗೆ ಉದ್ದಂಡ ಮೋಹಿಪನ ಭೂಮಂಡಲದೊಳಗೆ ಉದ್ದಂಡ ಮೋಹಿಪನ ಕಂಡೇನಾ ಕಂಡೇನಾ ಕಂಡೇನಾ ಉಡುಪಿಯ ಕೃಷ್ಣರಾಯನ್ನ ಕಂಡೇನಾ ಉಡುಪಿಯ ಕೃಷ್ಣರಾಯನ್ನ ಸಮುದ್ರವನ ಕಂಡು ಸ್ನಾನಾದಿಗಳ ಮಾಡಿ ಚಂದ್ರಮೌಳೀಶ್ವರನ ಚರಣ ಕೆರಗಿ ಸಮುದ್ರವನ ಕಂಡು ಸ್ನಾನಾದಿಗಳ ಮಾಡಿ ಚಂದ್ರಮೌಳೀಶ್ವರನ ಚರಣ ಕೆರಗಿ ಆಮೇಲೆ ನಾ ಬಂದು ಅನಂತೇಶ್ವರನ ಕಂಡು ಹನುಮಂತನ ಪಾಡಿ ಮನದಿ ನಿಲ್ಲಿಸಿ ಆಮೇಲೆ ನಾ ಬಂದು ಅನಂತೇಶ್ವರನ ಕಂಡು ಹನುಮಂತನ ಪಾಡಿ ಮನದಿ ನಿಲ್ಲಿಸಿ ಕಂಡೇನಾ ಕಂಡೇನಾ ಕಂಡೇನಾ ಉಡುಪಿಯ ಕೃಷ್ಣರಾಯನ್ನ ಕಂಡೇನಾ ಉಡುಪಿಯ ಕೃಷ್ಣರಾಯನ್ನ ನದಿಯ ಕಂಡೆ ಸೂರ್ಯನ ಪ್ರಭೆ ಕಂಡೆ ಅಲ್ಲಿದ್ದ ಮಧ್ವ ಸರೋವರವ ಕಂಡೆ ಸುತ್ತು ನದಿಯ ಕಂಡೆ ಸೂರ್ಯನ ಪ್ರಭೆ ಕಂಡೆ ಅಲ್ಲಿದ್ದ ಮಧ್ವ ಸರೋವರವ ಕಂಡೆ ಮಧ್ವ ಮತದ ಅಷ್ಟ ಮುನಿಗಳ ಕಂಡೆ ಪ್ರಸಿದ್ಧವಾಗಿರುವ ಉಡುಪಿ ಕೃಷ್ಣನ ಕಂಡೆ ಮಧ್ವ ಮತದ ಅಷ್ಟ ಮುನಿಗಳ ಕಂಡೆ ಪ್ರಸಿದ್ಧವಾಗಿರುವ ಉಡುಪಿ ಕೃಷ್ಣನ ಕಂಡೆ ಕಂಡೇನಾ ಕಂಡೇನಾ ಕಂಡೇನಾ ಉಡುಪಿಯ ಕೃಷ್ಣರಾಯನ್ನ ಕಂಡೇನಾ ಉಡುಪಿಯ ಕೃಷ್ಣರಾಯನ್ನ ರಂಗು ಮಾಣಿಕ್ಯದ ನವರತ್ನ ಮಾಲೆ ಕಂಡೆ ಉಂಗುರ ಉಡಿದಾರ ಉಡಿಗಂಟೆ ನಾ ಕಂಡೆ ರಂಗು ಮಾಣಿಕ್ಯದ ನವರತ್ನ ಮಾಲೆ ಕಂಡೆ ಧಿಮ್ ಧಿಮಿ ಧಿಮಿಕೆಂದು ಕುಣಿವ ಕೃಷ್ಣನ ಕಂಡೆ ಧಿಮ್ ಧಿಮಿ ಧಿಮಿಕೆಂದು ಕುಣಿವ ಕೃಷ್ಣನ ಕಂಡೆ ಪುರಂದರ ವಿಠಲನ ಪಾದ ಕಮಲವ ಕಂಡೆ ಪುರಂದರ ವಿಠಲನ ಪಾದ ಕಮಲವ ಕಂಡೆ ಕಂಡೇನಾ ಕಂಡೇನಾ ಕಂಡೇನಾ ಉಡುಪಿಯ ಕೃಷ್ಣರಾಯನ್ನ ಕಂಡೇನಾ ಉಡುಪಿಯ ಕೃಷ್ಣರಾಯನ್ನ ಭೂಮಂಡಲದೊಳಗೆ ಉದ್ದಂಡ ಮೋಹಿಪನ ಭೂಮಂಡಲದೊಳಗೆ ಉದ್ದಂಡ ಮೋಹಿಪನ ಕಂಡೆನಾ ಕಂಡೆನಾ ಕಂಡೆನಾ ಉಡುಪಿಯ ಕೃಷ್ಣರಾಯನ್ನ ಕಂಡೆನಾ ಉಡುಪಿಯ ಕೃಷ್ಣರಾಯನ್ನ ಕಂಡೆನಾ ಉಡುಪಿಯ ಕೃಷ್ಣರಾಯನ್ನ ಕಂಡೆನಾ ಉಡುಪಿಯ ಕೃಷ್ಣರಾಯನ್ನ